ನಮಸ್ಕಾರ ನಾಗೇಶ್ ಅವರೇ. ನಮಸ್ತೆ ನಮಸ್ತೆ ಸರ್. ಸರ್, ಬಹಳ ಮುಖ್ಯವಾಗಿ ಶೇಂಗಾ ಬೇಸಾಯ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಹೆಕ್ಟೇರ್ ಪ್ರದೇಶದಲ್ಲಿದೆ? ಕರ್ನಾಟಕ ರಾಜ್ಯದಲ್ಲಿ ಶೇಂಗಾ ಬೆಳೆಯನ್ನು ನಾವು ನೋಡೋದಾದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತು ಗದಗ ಜಿಲ್ಲೆಯಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ನಾವು ಬೆಳೆಯುವುದನ್ನು ಕಾಣ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಶೇಂಗಾ ಬೆಳೆಯನ್ನು ಒಟ್ಟು 6.57 ಲಕ್ಷ ಹೆಕ್ಟರ್ಗಳಷ್ಟು ಪ್ರದೇಶದಲ್ಲಿ ಶೇಂಗಾ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇನ್ನು ನಾವು ಉತ್ಪಾದನೆಗೆ ಬಂದರೆ ರಾಜ್ಯದಲ್ಲಿ ಒಂದು ಶೇಂಗಾ ಬೆಳೆಯ ಒಟ್ಟು ಉತ್ಪಾದನೆ 5.67 ಲಕ್ಷ ಟನ್ಗಳಷ್ಟು ಉತ್ಪಾದನೆ ಆಗ್ತಾ ಇದೆ. ಇನ್ನು ಈ ತಳಿಗಳ ಬಗ್ಗೆ ಹೇಳ್ತೀರಾ? ಅಂದರೆ ಶೇಂಗಾ ಬೆಳೆಯಲ್ಲಿ ಬರತಕ್ಕಂಥ ಪ್ರಮುಖ ತಳಿಗಳನ್ನು ನಾವು ನೋಡೋದಾದರೆ ಮೊಟ್ಟ ಮೊದಲನೆಯದು DH86 ಅಂತ ಬರ್ತದೆ. DH86 ಇವೆಲ್ಲ ತಳಿಗಳನ್ನು ನಮ್ಮ ಏನು ವಲಯ 3ರಲ್ಲಿ September 2nd October 2nd ಬಿತ್ತನೆ ಆಗ್ತದೆ ಶೇಂಗಾ. ಇದು ಬಿತ್ತನೆಯ ಕಾಲ. DH86 ಇದು 110-115 ದಿನಗಳ ಕಾಲಾವಧಿ ತೆಗೆದುಕೊಳ್ಳುತ್ತದೆ. ನಂತರ DH86 ಆದ ನಂತರ TAG 24 ಅಂತ ಬರ್ತದೆ. ಟ್ಯಾಗ್ 24 ಕೂಡ ಬಿತ್ತನೆಯ ಕಾಲ September 2nd to October 2nd. ಇದರದ್ದು ಕಾಲಾವಧಿ ಬಂದುಬಿಟ್ಟು ಇದರದ್ದು 105-110 ದಿನಗಳ ಕಾಲಾವಧಿ ತೆಗೆದುಕೊಳ್ಳುತ್ತದೆ. ಇನ್ನು ನಾವು 3ನೇ ತಳಿಗೆ ಬಂದರೆ ನಾವು TAG 24 ಆದ ತಕ್ಷಣವೇ TGLPS 3 ಅಂತ ಬರ್ತದೆ. TGLPS 3 ಇದರದ್ದು ಪ್ರಮುಖವಾಗಿರ್ತಕ್ಕಂಥ ಗುಣಧರ್ಮ ಏನಂತಂದರೆ ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಮತ್ತು ಇದರ ಕಾಲಾವಧಿ ಬಂದುಬಿಟ್ಟು 115-120 ದಿನಗಳಿಗೆ ಇದು ಕಟಾವಿಗೆ ಬರ್ತದೆ, TGLPS 3 ಅನ್ನತಕ್ಕಂಥದ್ದು. ಇನ್ನು KRG 1 ಅನ್ನತಕ್ಕಂಥದ್ದು ಇದು ಕೂಡ ನಂಜು ರೋಗಕ್ಕೆ ನಿರೋಧಕತೆ ಹೊಂದಿದೆ. ನಂತರ ಇದು ಕೂಡ 110-115 ದಿನಗಳೊಳಗಾಗಿ ಈ ಬೆಳೆಯನ್ನು ನಾವು ಕಟಾವು ಮಾಡಬಹುದು. ನಂತರ DH86 ಆಯಿತು, ನಂತರ TAG TG 24 ಆಯಿತು, ನಂತರ KRG 1 ಆಯಿತು, ನಂತರ TGLPS 3 ಆಯಿತು. ಇನ್ನು ಮುಂದೆ ಬರತಕ್ಕಂಥದ್ದು ತಳಿ ವಿಜಯ ಅನ್ನತಕ್ಕಂಥದ್ದು R-2003-1 ಅನ್ನತಕ್ಕಂಥದ್ದು. ಈ ತಳಿ ಸಿಡಿ ರೋಗಕ್ಕೆ ಅಂದರೆ ನಿರೋಧಕತೆಯನ್ನು ಹೊಂದಿರತಕ್ಕಂಥ ಒಂದು ತಳಿಯಾಗಿದೆ. ಆ ಕಾರಣಕ್ಕಾಗಿ ಇವು ವಿಜಯ ಅನ್ನತಕ್ಕಂಥ ತಳಿ. ನಂತರ ಇನ್ನು ಲಾಸ್ಟ್ನೇ ತಳಿ ಬಂದ್ಬಿಟ್ಟು 6ನೇ ತಳಿ Kadri 9 ಅನ್ನತಕ್ಕಂಥದ್ದು. Kadri 9 ಈ ತಳಿಯು ಕೂಡ ಇವತ್ತು ಎಲೆ ಚುಕ್ಕಿ ರೋಗ ಮತ್ತು ನಂಜು ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. ನಂತರ ಇದು ಕೂಡ 115-120 ದಿನಗಳಿಗಾಗಿ ಈ ಒಂದು ಬೆಳೆಗಳು ಕಟಾವಿಗೆ ಬರ್ತವೆ. ಇವು ಶೇಂಗಾ ಬೆಳೆಯಲ್ಲಿ ಬರತಕ್ಕಂಥ ಪ್ರಮುಖ ತಳಿಗಳು. ಸಾಮಾನ್ಯವಾಗಿ ರೈತರು ಅಂದರೆ ನಮಗೆ ಅಂತೂ ಇಷ್ಟು ತಳಿಗಳ ಹೆಸರುಗಳು ಗೊತ್ತಿಲ್ಲ. ನಮ್ಮಲ್ಲಿ ರೈತರ ಹತ್ರ ಕೇಳಿದ್ರೆ ಇದು ಹಬ್ಬು ಶೇಂಗಾ, ಬಳ್ಳಿ ಶೇಂಗಾ ಅಂತೇಳಿ ಗುರುತಿಸ್ತಾರೆ. ಈ ಹಬ್ಬು ಶೇಂಗಕ್ಕೂ ಬಳ್ಳಿ ಶೇಂಗಕ್ಕೂ ವಿಜ್ಞಾನಿಗಳು ಯಾವ ರೀತಿ ನೀವು ಗುರುತಿಸ್ತೀರಿ? ಯಾವುದು ಉತ್ತಮ ಅದು ಅಥವಾ ಪ್ರದೇಶವಾರು ಇವು ಭಿನ್ನತೆ ಇದೆಯಾ? ಹಬ್ಬು ಶೇಂಗಾ ಮತ್ತು ಇನ್ನೊಂದು ಬಳ್ಳಿ ಶೇಂಗಾ. ಬಳ್ಳಿ ಶೇಂಗಾಗಳೇ ಅತಿ ಹೆಚ್ಚು ಬೆಳೆಯೋದು. ಹಬ್ಬು ಶೇಂಗಾ ಭಾಳ ಕಡಿಮೆ, ಇಲ್ಲಿ ಬೆಳೆಯೋದಿಲ್ಲ. ಅತಿ ಹೆಚ್ಚು ಬೆಳೆಯೋದು ಬಳ್ಳಿ ಶೇಂಗಾ. ಹಬ್ಬು ಶೇಂಗಾ ಅಂತಂದ್ರೆ ಅದು ಕಟಾವಿಗೆ ಬಂದಾಗ ಕುಂಟೆ ಹಚ್ಚಿ ಕುಂಟೆ ಹೆಂಗೆ ಅರಗುತ್ತೀವಲ್ಲ ಆ ಟೈಪ್ ಅರಗುತ್ತಾರ ಅವು ಮೇಲೆ ಬಂದು. ಕೊಪ್ಪಳದಲ್ಲಿ ಹೆಚ್ಚಾಗಿದೆನಾ ಅದು ಈ ಥರ? ಇಲ್ಲ ಇಲ್ಲ, ಕಡಿಮೆ ಇದೆ, ಕಡಿಮೆ ಪ್ರಮಾಣದಲ್ಲಿ. ಬಳ್ಳಿ ಶೇಂಗಾಗಳು ಅತಿ ಹೆಚ್ಚು ನಾವು ನೋಡಿದ ಪ್ರಕಾರ ಬಳ್ಳಿ ಶೇಂಗಾಗಳು ಇದೆ. ಬಟ್ ಕೆಲವೊಂದು ಕಡೆ ಹಬ್ಬು ಶೇಂಗಾ ಕೂಡ ಹಾಕ್ತಾರೆ. ನಾವು ಲಾಸ್ಟ್ ಟೈಮ್ ಗುಳದಳ್ಳಿಯಲ್ಲಿ ಹಾಕಿದ್ದೀವಿ ನಾವು ಹಬ್ಬು ಶೇಂಗಾನ. ಸೊ ಹಾಗಾಗಿ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರತಕ್ಕಂಥದ್ದು ಮುಖ್ಯವಾಗಿ ಬಳ್ಳಿ ಶೇಂಗಾ. ಹಬ್ಬು ಶೇಂಗಾದಿಂದ ಏನಾದರೂ ಇಳುವರಿ ವ್ಯತ್ಯಾಸ ಹೆಚ್ಚಾಗ್ತದ? ಏನು ವ್ಯತ್ಯಾಸಗಳಿಲ್ಲ. 10-12 ಕ್ವಿಂಟಲ್ಸ್ ಪರ್ ಎಕರ್, ಕೆಲವೊಂದು ಕಡಿಮೆ 8-10 ಕ್ವಿಂಟಲ್, ಕೆಲವೊಂದು 10 ಕ್ವಿಂಟಲ್ ಬಂದರೆ ಕೆಲವು 12 ಕ್ವಿಂಟಲ್ ಬರ್ತವೆ, 12-14 ಕ್ವಿಂಟಲ್ವರೆಗೆ ಬರ್ತದೆ. ಈಗ ಶೇಂಗಾವನ್ನು ರೈತರು ಬೆಳೆಯೋ ಉದ್ದೇಶಗಳಲ್ಲಿ ಬಹಳ ಮುಖ್ಯವಾಗಿ ಒಂದು ಅದನ್ನು ತಾವು ಬೆಳೀತಾರೆ, ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿಕೊಂಡು ದುಡ್ಡು ಮಾಡೋದು ಒಂದು. ಎರಡನೇದು, ಈ ರೀತಿಯ ಆಯ್ಕೆ ಮಾಡಿಕೊಳ್ಳುವಾಗ ಆ ಶೇಂಗಾ ಯಾವುದಕ್ಕೆ ಹೋಗುತ್ತೆ, ಯಾವುದು ಮೌಲ್ಯವರ್ಧಿತವಾಗಿ ಅದು ಅಪ್ಗ್ರೇಡ್ ಆಗುತ್ತೆ, ಅದಕ್ಕೆ ತಕ್ಕ ಹಾಗೆ ಬೆಳೆಯನ್ನು ಬೆಳೆಯೋದು ಸೂಕ್ತ ಅಂತ ಅನಿಸಿದರೆ ನಮ್ಮ ರೈತರು ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅಂದರೆ ಮಾರ್ಕೆಟಲ್ಲಿ ಇದಕ್ಕೆ ಬೇಡಿಕೆ ಇದೆ, ಒಳ್ಳೆ ಇಳುವರಿ ಬರುತ್ತೆ, ಇದು ಎಣ್ಣೆ ಉತ್ಪಾದನೆಗೆ ಬಳಕೆಯಾಗ್ತದೆ, ಇದು ಬೇರೆ ಆಹಾರ ಪದಾರ್ಥಗಳಿಗೆ ಬಳಕೆಯಾಗ್ತದೆ, ಈ ಥರ ಮಾರ್ಕೆಟಲ್ಲಿ ಬೇಡಿಕೆಗಳಿದ್ರೆ ಈಗ ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಳ್ಳೋದು? ಸದ್ಯ ಮಟ್ಟಿಗೆ ಕದರಿ ಲೆಪಾಕ್ಷಿ ಅಂತ ಬಂದಿದೆ ಒಂದು ಹೊಸ ತಳಿ, ಕದರಿ 9 ಕದರಿ ಲೆಪಾಕ್ಷಿ 1812 ಅಂತ. ಕದರಿ ಲೆಪಾಕ್ಷಿ ಭಾಳ ಒಳ್ಳೆ ಎಣ್ಣೆ ಕಾಳಿನ ಬೆಳೆ, ಅದು ಎಣ್ಣೆ ಅತಿ ಹೆಚ್ಚು ಎಣ್ಣೆಯನ್ನು ಕೊಡ್ತಕ್ಕಂಥ ಬೆಳೆ, ಮತ್ತು ಎಣ್ಣೆಯ ಪ್ರಮಾಣ ಮತ್ತು ಪ್ರೋಟೀನ್ ಅಂಶ, ನಂತರ ಅತಿ ಹೆಚ್ಚು ಇಳುವರಿ. ಕದರಿ ಲೆಪಾಕ್ಷಿ ಇವತ್ತು ಲಾಸ್ಟ್ ಹೋದ ವರ್ಷ ನಾವು ಕೆಲವು ರೈತರಿಗೆ ನಾವು ಡೆಮೋ ನಮ್ಮ ಕೇಂದ್ರದಿಂದ ಕೊಟ್ಟಿದ್ವಿ. ಸೊ ಅದು ಇವತ್ತು 14-15 23 ತನಕ ಅದು ಒಂದು ಎಕರೆಗೆ ಇಳುವರಿ ಕೊಡ್ತದೆ. ಕ್ವಿಂಟಲ್. ಸೊ ಅದು ಬಳ್ಳಿ, ಅದು ಬುಡ್ಡಿಗಳು. ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಇವತ್ತು DHAT-6 ಆಗಿರ್ಬೋದು, TGLPS-1 ಆಗಿರ್ಬೋದು, KRG-1 ಆಗಿರ್ಬೋದು, TGLPS-3 ಆಗಿರ್ಬೋದು, ದನ್ನ R-2001-3 ಆಗಿರ್ಬೋದು, ಕದರಿ 9 ಆಗಿರ್ಬೋದು, ಇವೆಲ್ಲವೂ 12-14 ಮ್ಯಾಕ್ಸಿಮಮ್. ಸೊ ಆ ತಳಿ ಮತ್ತು ICGV ಅಂತ ಇನ್ನೊಂದು ತಳಿ ಬರ್ತದೆ, ಅದು ಇಕ್ರಿಸ್ಯಾಟ್ದು, ಅದು ಅವಧಿ ಜಾಸ್ತಿ, 180 ದಿನಗಳು ತೆಗೆದುಕೊಳ್ತದೆ, ಅದಕ್ಕೆ ಆ ಕಾರಣಕ್ಕಾಗಿ ಅದು ಫೇಲ್ಯೂರ್ ಆಗಿತ್ತು. ಈಗ ಸದ್ಯ ಕದರಿ 9 ಕದರಿ ಲೆಪಾಕ್ಷಿ 1812 ಅನ್ನತಕ್ಕಂಥದ್ದು ಭಾಳ ಹೆಸರು ಪಡೆದಿದೆ ಮತ್ತು ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇದೆ. ಅದನ್ನು ಬಿತ್ತನೆ ಮಾಡಬಾರ್ದು, ಅದು ಹತ್ತಿ ಊರ್ದಂಗೆ ಊರಬೇಕು, ಹತ್ತಿ ಥರ ಊರಬೇಕು, ಆಗ ಅದರ ಇಳುವರಿ ಜಾಸ್ತಿ ಬಂದು ನಮಗೆ ಲಾಭ ಕೊಡ್ತದೆ. ಮುಖ್ಯವಾಗಿ ಶೇಂಗಾ ನೀವು ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ನಮಗೆ ಯಾರು ಪ್ಯೂರ್ ಎಣ್ಣೆಗಳನ್ನು ನಾವು ಸೇವನೆ ಮಾಡ್ತಾ ಇಲ್ಲ. ಎಣ್ಣೆ ಮಾಫಿ ಇವತ್ತು ನೋಡಿರಿ, ಎಣ್ಣೆ ನಮಗೆ ಸಿಗಬೇಕಂದ್ರೆ 165-200 ರೂಪಾಯಿ ತೊಗೊತೀವಿ ಅನ್ಕೋರಿ. 200 ರೂಪಾಯಿ ಕೆ ಜಿ ಸಿಕ್ಕರೆ 1 ಕೆ ಜಿ ಬೀಜಕ್ಕೆ ಇವತ್ತು ಎಷ್ಟು ರೂಪಾಯಿ ಇದೆ ಅನ್ನೋದಾದರೆ, ಇವತ್ತು 1 ಕೆ ಜಿ ಎಣ್ಣೆನ ತೆಗಿಬೇಕಂದ್ರೆ ಮಿನಿಮಮ್ 4-5 ಕೆ ಜಿ ಅಥವಾ 3-4 ಕೆ ಜಿ ಪೀಸ ಬೇಕಾಗ್ತದೆ. ನಮಗೆ ಈ ಶೇಂಗಾ ಎಣ್ಣೆ ಆಗಿರ್ಬೋದು, ಸನ್ಫ್ಲವರ್ ಎಣ್ಣೆ ಆಗಿರ್ಬೋದು, ಇವುಗಳು ಕುಶ್ಬೆ ಎಣ್ಣೆ ಆಗಿರ್ಬೋದು, ಇವು ಯಾವೂ ನಮಗೆ ಪ್ಯೂರ್ ಸಿಗ್ತಾ ಇಲ್ಲ. ಸೊ ಎಣ್ಣೆ ಮಾಫಿಯ ನಡೀತಾ ಇದೆ. ರೈತರು ಇವತ್ತು ಎಣ್ಣೆ ಕಾಳಿನ ಬೆಳೆಗಳನ್ನು ಬೆಳೆಯೋದು ಭಾಳ ಕಡಿಮೆ ಮಾಡಿದ್ದಾರೆ. ಸನ್ಫ್ಲವರ್ ಏರಿಯಾ ಭಾಳ ಕಡಿಮೆ ಇದೆ, ಅತಿ ಹೆಚ್ಚು ಸನ್ಫ್ಲವರ್ ಬೆಳೀತಿದ್ರು, ಅತಿ ಹೆಚ್ಚು ಶೇಂಗಾ ಬೆಳೀತಿದ್ರು. ನಾವು ತಿನ್ನುವ ಪ್ರಮುಖ ಆಹಾರ ಮೇನ್ ಪ್ರತಿಯೊಂದು ಆಹಾರದಲ್ಲಿ ಬಳಸ್ತಕ್ಕಂಥದ್ದು ಎಣ್ಣೆ. ಎಣ್ಣೆ ನಮಗೆ ಬೇಕಂತಂದರೆ ಎಣ್ಣೆ ಕಾಳಿನ ಬೆಳೆಗಳನ್ನು ರೈತರು ಬೆಳಿಬೇಕು. ಇವತ್ತು ಕದರಿ ಲೆಪಾಕ್ಷಿ ಆಗಿರ್ಬೋದು, ನಾನು ಹೇಳಿ ಕದರಿ 9 ಆಗಿರ್ಬೋದು, GPBD-4 ಆಗಿರ್ಬೋದು, ಇವೆಲ್ಲವೂ ಅತಿ ಹೆಚ್ಚು ಎಣ್ಣೆ ಪ್ರಮಾಣವನ್ನು ಕೊಡತಕ್ಕಂಥ ತಳಿಗಳು. GPBD-4, GPBD-5 ಇವೆಲ್ಲವೂ ಎಣ್ಣೆ ಅಂಶ ಹೊಂದಿರತಕ್ಕಂಥ ಬೆಳೆಗಳು. ಅಥವಾ ನೀವು ಕದರಿ 9 ಆಗಿರ್ಬೋದು, ಇನ್ನೊಂದು ಧರಣಿ ಅಂತ ಕೇಳಿದ್ರಿ ನೀವು, ಧರಣಿ ಅಂತ ಅದು ತಿರುಪತಿ ಏರಸ್ ರೀಜನಲ್ ರಿಸರ್ಚ್ ಸೆಂಟರ್ ತಿರುಪತಿಯಿಂದ ಬಿಡುಗಡೆಗೊಂಡಿರ್ತಕ್ಕಂಥ ಒಂದು ತಳಿ ಧರಣಿ ಅನ್ನತಕ್ಕಂಥದ್ದು. ಧರಣಿ ಕೂಡ ರೈತರು ಬೆಳಿಬೋದು, ಲೆಪಾಕ್ಷಿ 1812 ಬೆಳಿಬೋದು, ಕದರಿ 9 ಬೆಳಿಬೋದು, ಇನ್ನು GPBD-4 ಬೆಳಿಬೋದು, GPBD-5 ಬೆಳಿಬೋದು, ನಂತರ ಇದು ಏನು ನಾನು ಹೇಳಿದ್ರೆ TGLPS-3 ಬೆಳಿಬೋದು. ಇವೆಲ್ಲ ತಳಿಗಳು ಅತಿ ಹೆಚ್ಚು ಎಣ್ಣೆ ಕೊಡ್ತಕ್ಕಂಥವು, ಎಣ್ಣೆ ಅಂಶ ಇರತಕ್ಕಂಥವು ಮತ್ತು ಲಾಭ ಕೊಡ್ತಕ್ಕಂಥವು. ಮತ್ತು ರೈತರಿಗೆ ಮುಖ್ಯವಾಗಿ ಏನು ಬೇಕಂತಂದರೆ ಅವರಿಗೆ ಲಾಭ ಉತ್ಪಾದನೆ ಹೆಚ್ಚಾಗಬೇಕು. ಈಗ ಬಹಳ ಮುಖ್ಯವಾಗಿ ಒಬ್ಬ ರೈತರು ಶೇಂಗಾ ಬಿತ್ತನೆಗೆ ಮುಂದಾಗಬೇಕು ಅನ್ನೋದಾದರೆ ಆ ಬಿತ್ತನೆಯ ಸಾಮಗ್ರಿಗಳು ಮತ್ತು ಬಿತ್ತನೆಯ ಕ್ರಮಗಳ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಆರಂಭದಲ್ಲಿ ಭೂಮಿಯ ಈಗ ಹೇಗೆ ಮಾಡಿ, ಮೊಟ್ಟ ಮೊದಲಿಗೆ ರೈತರು ಬೀಜವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ಮೊದಲಿಗೆ ನಮ್ಮ ಕೇಂದ್ರಕ್ಕೆ ಭೇಟಿ ಮಾಡಬೇಕು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ. ಗೊತ್ತಿಲ್ಲ ಅಂತಂದಾಗ ದಯಮಾಡಿ ಗೊತ್ತಿಲ್ಲದೆ ಬಿತ್ತನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ತದನಂತರದಲ್ಲಿ ಆಯ್ಕೆ ಮಾಡಿಕೊಂಡ ನಂತರ ಅದು 1 ಎಕರೆಗೆ ಎಷ್ಟು ಕೆ ಜಿ ಬೇಕಾಗ್ತದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗ್ತದೆ. ಇವತ್ತು 1 ಎಕರೆಗೆ ಶೇಂಗಾ ಬೀಜ ಸರಿಸುಮಾರು 50-60 ಕೆ ಜಿಯಷ್ಟು ಬೇಕಾಗ್ತದೆ. ನಂತರ ಇದನ್ನು ನಾವು ಇದರಲ್ಲಿ ಆ್ಯಸ್ ಇಟ್ ಈಸ್ ಮತ್ತು ಜೈವಿಕ ಗೊಬ್ಬರಗಳು, ನಾನೇ ಈಗ ಏನು ಸುಡೋಮೋನಸ್ ಆಗಿರ್ಬೋದು ಮತ್ತು ಇದು ರೈಜೋಬಿಯಂ ಆಗಿರ್ಬೋದು, ಟ್ರೈಕೋಡರ್ಮ್ ಆಗಿರ್ಬೋದು ಮತ್ತು ಕರಗಿಸುವ ರಂಜಕ ಆಗಿರ್ಬೋದು, ಇವುಗಳನ್ನು ನಾವು ಭೂಮಿಗೆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸೇರಿಸಬೇಕು. ನಂತರ ತದನಂತರದಲ್ಲಿ ನಾವು ಬಿತ್ತನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಮುಖ್ಯವಾಗಿ ಸೀಡ್ ಬೀಜೋಪಚಾರವು ಪ್ರಾಮುಖ್ಯತೆ ಪಡೆದಿರ್ತದೆ. ಬೀಜೋಪಚಾರವನ್ನು ನಾವು ಕೈಗೊಳ್ಳಬೇಕಾದ್ರೆ ಶೇಂಗಕ್ಕೆ 4 ml ಪಾಲಿಮರ್ ಅನ್ನತಕ್ಕಂಥ ಒಂದು ಔಷಧವನ್ನು ತೆಗೆದುಕೊಂಡು 4 ml 1 ಕೆ ಜಿ ಬೀಜಕ್ಕೆ ಸೇರಿಸಿ ಅದನ್ನು ಸರಿಯಾಗಿ ಆ ಬೀಜಗಳಿಗೆ ಲೇಪಿಸಿ ಅದರ ಜೊತೆಗೆ ಲಘು ಪೋಷಕಾಂಶಗಳಾದ ಸತುವಿನ ಸಲ್ಫೇಟು, ನಂತರ ಐರನ್ ಸಲ್ಫೇಟು, ನಂತರ ಬೊರ್ಯಾಕ್ಸು, ನಂತರ ಅಮೋನಿಯಂ ಮಾಲ್ಬಡೇಟು, ನಂತರ ಕ್ಯಾಲ್ಸಿಯಂ ಸಲ್ಫೇಟು, ಇವುಗಳ ಮಿಶ್ರಣವನ್ನು 2 ಗ್ರಾಮಿನಷ್ಟು ತೆಗೆದು 1 ಕೆಜಿ ಬೀಜಕ್ಕೆ ಮತ್ತೆ ಲೇಪಿಸಿ ಬಿತ್ತನೆ ಮಾಡುವುದರಿಂದ ಮುಂದೆ ಬರತಕ್ಕಂಥ ಕೀಟಗಳಾಗಿರ್ಬೋದು ರೋಗಗಳ ನಿರ್ವಹಣೆಗೆ ಇದು ಭಾಳ ಸಾಥ್ ಕೊಡತಕ್ಕಂಥದ್ದು. ಬೀಜೋಪಚಾರ, ಬೀಜೋಪಚಾರ ಭಾಳ ಪ್ರಾಮುಖ್ಯತೆ ರೈತರಿಗೆ, ಪ್ರತಿಯೊಬ್ಬರು ಕೈಗೊಳ್ಳಬೇಕು. ಇದು ಯಾರಿಗೆ ಗೊತ್ತಿಲ್ಲ ಅಂತಂದರೆ ನಮ್ಮ ಕೃಷಿ ವಿಸ್ತರಣ ಶಿಕ್ಷಣ ಕೇಂದ್ರಕ್ಕೆ ಭೇಟಿ ಮಾಡಿ ಅದನ್ನು ಮಾಹಿತಿ, ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಹೋಗ್ಬೋದು. ಸಾಮಾನ್ಯವಾಗಿ ಬೀಜೋಪಚಾರಕ್ಕೆ ರೈತರು ಮುಂದಾಗೋದು ವಿರಳ ಅನಿಸುತ್ತೆ ಅಲ್ವಾ ಡಾಕ್ಟ್ರೆ? ಭಾಳ ಕಡಿಮೆ. ಒಂದ್ಸಲ ಹೊಲಕ್ಕೆ ಹೋದಾಗೆ ಬಿತ್ತನೆ ಮಾಡ್ತಾಯಿದ್ರು, ಬಿತ್ತಿದ್ರು ಬೀಜೋಪಚಾರ ಮಾಡಿಲ್ವಾ ಅಂತ ಹೇಳಿದ್ರು, ಇಲ್ಲ ಮಾಡಿಲ್ಲ. ಯಾಕೆಂದರೆ ಇಲ್ಲ, ಮಕ್ಕಳು ಮರಿ ತಿಂತಿರ್ತವೆ ಮತ್ತು ಮುಟ್ಟಿಗಿಟ್ಟವರು, ಈ ಥರದ ಒಂದು ಭಯಕ್ಕೋ ಬಿತ್ತನೆ ಟೈಮಲ್ಲಿ ಮನೆ ಕುಟುಂಬದ ಚಿಕ್ಕ ಮಕ್ಕಳು ಎಲ್ಲರೂ ಇರ್ತಾರೆ, ಬಾಯಲ್ಲಿ ಹಾಕ್ಕೊಳ್ತಾರೆ, ಈ ಥರದ ಒಂದು ಭಾವನೆ ರೈತರಲ್ಲಿ ಇದೆ. ಅಬ್ಸಲ್ಯೂಟ್ಲಿ ರೈಟ್. ಆದರೆ ಒಂದು ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸೋದು ಸೂಕ್ತ ಅಲ್ವಾ? ಹೌದು ಹೌದು, ವೈಜ್ಞಾನಿಕ ಆಸ್ ಪರ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನಲ್ಲಿರ್ತಕ್ಕಂಥ ಶೇಂಗಾ ಬೆಳೆಯಲ್ಲಿ ಬರತಕ್ಕಂಥ ಕ್ರಮಗಳು ಏನೇನಿದಾವ ಅವೆಲ್ಲವೂ ಅನುಸರಿಸಿದರೆ ರೈತ ನಿಜವಾಗಲು ಅವನಿಗೆ ಲಾಸ್ ಇಲ್ಲ, ಭಾಳ ಖುಷಿಯಿಂದ ನೆಮ್ಮದಿಯಿಂದ ಸುಖದಿಂದ ಬಾಳೋದು ಸತ್ಯ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ಬೀಜೋಪಚಾರದಿಂದ ಬೆಳೆಗೆ ಯಾವ ರೀತಿ ಉಪಯೋಗವಾಗುತ್ತೆ ಸ್ಪಷ್ಟವಾಗಿ ನಮ್ಮ ರೈತರಿಗೆ ಹೇಳಿ. ಬೀಜೋಪಚಾರದಿಂದ ಈಗ ನಾವು ಹೇಳಿದೆ, ನಾನು ಈಗ ಬೀಜೋಪಚಾರ ಪಾಲಿಮರ್ ಒಂದು ಹೇಳಿದೆ, ಇನ್ನು ಟ್ರೈಕೋಡರ್ಮ ಜೈವಿಕ ಬೀಜೋಪಚಾರಗಳನ್ನಿದಾವೆ, ಟ್ರೈಕೋಡರ್ಮ, ಸೂಡೋಮೋನಸ್, ಪಿ ಎಸ್ ಪಿ. ಅಲ್ಲ, ಈ ಬೀಜೋಪಚಾರಗಳನ್ನು ಮಾಡೋದ್ರಿಂದ ಯಾವ ರೀತಿಯ ಲಾಭ ಆಗುತ್ತೆ? ಲಾಭ ಅಂತಂದ್ರೆ ಇವತ್ತು ಎಲೆ ಚುಕ್ಕಿ ರೋಗ ಬರ್ತದೆ, ಆಂಥ್ರಾಕ್ನೋಸ್ ಲೀಫ್ ಆಂಥ್ರಾಕ್ನೋಸ್ ಬರ್ತದೆ, ನಂತರ ಅದಕ್ಕೆ ಮುಖ್ಯವಾಗಿ ಇಂಪಾರ್ಟೆಂಟ್ ಇನ್ನೊಂದು ತುಕ್ಕು ರೋಗ ಬರ್ತದೆ, ಅವುಗಳನ್ನು ನಾವು ನಿಯಂತ್ರಿಸಬಹುದು. ಇನ್ನು ನಾನು ಇದನ್ನು ಜೈವಿಕ ಗೊಬ್ಬರಗಳನ್ನು ಪಾಲಿಮರ್ ಅನ್ನು ಹೇಳಿದೆ. ಇನ್ನು ಕೆಲವೊಂದು ಇದಕ್ಕೆ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ರೋಗ ಬರೋದಕ್ಕೆ, ಉದಾಹರಣೆಗೆ ರೋಗ ಬಂದೈತಿ ಅಂತಂದ ತಕ್ಷಣನೇ ಅಲ್ಲಿ ಮುಖ್ಯವಾಗಿ ಕ್ಯಾಪ್ಟನ್ನು ಮತ್ತು ತೈರಮ್ಮನ್ನು ಬಳಸ್ತಾರೆ. ತೈರಮ್ಮು ಕ್ಯಾಪ್ಟನ್ನು ಭಾಳ ಅತ್ಯಂತ ವಿಷದ ಔಷಧಿಗಳು ಅವೆಲ್ಲ. ನಾನು ಇಲ್ಲಿ ಜೈವಿಕ ಒಂದು ಔಷಧಿಗಳನ್ನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ರೋಗಗಳನ್ನು ನಿಯಂತ್ರಣ ಮಾಡಬೇಕಂತಂದರೆ ಮುಖ್ಯವಾಗಿ ತುಕ್ಕು ರೋಗ, ಎಲೆ ಚುಕ್ಕಿ ರೋಗ ಇವೆಲ್ಲವುಗಳನ್ನು ನಾವು ನಿಯಂತ್ರಣ ಮಾಡಬೇಕಂದ್ರೆ ಮುಖ್ಯವಾಗಿ ಬೀಜೋಪಚಾರ ಭಾಳ ಪ್ರಾಮುಖ್ಯತೆ. ಇನ್ನೊಂದು ಗೊಣ್ಣೆ ಹುಳು ಅಂತ ಬರ್ತದೆ, ಇದರಲ್ಲಿ ಗೊಣ್ಣೆ ಹುಳಕ್ಕೂ ಕೂಡ 10-12 mL ಕ್ಲೋರೋಫೈರಿಫಾಸನ್ನು ತೆಗೆದುಕೊಂಡು 1 ಕೆಜಿ ಬೀಜಕ್ಕೆ ಅದನ್ನು ಲೇಪಿಸಿ ಎಲ್ಲ ಸರಿಯಾಗಿ ಇದು ಮಾಡಿ ಅದನ್ನು ಲೇಪಿಸಿ ಬಿತ್ತನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಬೀಜಕ್ಕೆ ಅದು ಆ್ಯಕ್ಚುಲಿ ಗೊಣ್ಣೆ ಹುಳ ಬರೋದು ಬೀಜಕ್ಕೆ, ಸಸಿ ಸಣ್ಣದಿದ್ದಾಗ ಕಟ್ ಮಾಡಿಬಿಡ್ತದೆ, ಅದನ್ನು ನಿಯಂತ್ರಣ ಮಾಡಬೇಕಂದ್ರೆ ಕ್ಲೋರೋಫೈರಿಫಾಸ್ ಲೇಪನೆ ಮಾಡಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ಬೀಜೋಪಚಾರ ಭಾಳ ಪ್ರಾಮುಖ್ಯತೆ, ವೈಜ್ಞಾನಿಕವಾಗಿ ಭಾಳ ಪ್ರಾಮುಖ್ಯತೆ. ಈಗ ಬಹಳಷ್ಟು ಭೂಮಿಯಲ್ಲಿ ಬಿತ್ತನೆ ಮಾಡುವಂಥ ರೈತರು ಹೆಚ್ಚು ಬೀಜಗಳನ್ನು, ಸುಮಾರು ಕ್ವಿಂಟಲ್ಗಟ್ಟಲೆ ಬೀಜ ತಂದು ಬಿತ್ತನೆ ಮಾಡುವಂಥ ಸಂದರ್ಭಗಳು ಇರ್ತವೆ. ಆಗ ರೈತರು ಆ ಬೀಜೋಪಚಾರದ ಕ್ರಮವನ್ನು ಹೇಗೆ ಅನುಸರಿಸಬೇಕು? ಈಗ ನಾನು ಪ್ರತಿ ಕೆಜಿಗೆ ನಾನು ಹೇಳಿದೆ 4 mL ಅಂತ. ಹೌದು, 60 kg ಬರ್ತದಂದ್ರೆ 60×4 ಆರ ನಕಲಿ 24 240 mL ಅದನ್ನು ಸೇರಿಸಿ ಬೀಜೋಪಚಾರ 60 kg ಲೇಪಿಸಿ ಬಿತ್ತನೆ ಮಾಡಬೇಕು. ಬೀಜೋಪಚಾರದ ಸಮಯಕ್ಕೂ ಬಿತ್ತನೆ ಸಮಯಕ್ಕೂ ಏನಾದರೂ ಅಂತರ ಇರಬೇಕಾ? ಹೇಗೆ ಈಗ ನಾವು ಬಿತ್ತನೆ ಮಾಡಬೇಕಂದ್ರೆ ಅಂತರಗಳು ಆಸ್ ಇಟ್ ಈಸ್ ಸೇಮ್ ಹೆಸರಿಗೆ ಹೆಂಗೆ ಬಿತ್ತನೆ ಮಾಡ್ತೋ ಅದೇ ಥರ. ನಾನು ಇಲ್ಲಿ ಸಮಯದ ಅಂತರ ಕೇಳ್ತಾ ಇದ್ದೀನಿ, ಬೀಜೋಪಚಾರ ಒಂದು ಕಡೆಗೆ ನಡೆಸಿ ಎಷ್ಟು ಸಮಯದಲ್ಲಿ ಬಿತ್ತನೆ ಮುಂದಾಗಬೇಕು ಅಂತ. ಹಾಂ, ಈಗ ನೀವು ಇದನ್ನು ಇನ್ನೊಂದು ಯಾವುದು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಬರ್ತದೆ. ಕ್ಯಾಲ್ಸಿಯಂ ಕ್ಲೋರೈಡು 20% ಕ್ಯಾಲ್ಸಿಯಂ ಕ್ಲೋರೈಡ್, 1% ಅಂತಂದರೆ ಅದು 10 mL ಆಗ್ತದೆ. 20% ಕ್ಯಾಲ್ಸಿಯಂ ಕ್ಲೋರೈಡನ್ನು ನಾವು ಏನು ಬೀಜದಲ್ಲಿ ಅದನ್ನು ಇದು ಸೂಚನೆಗಳಲ್ಲಿ ಬರತಕ್ಕಂಥದ್ದು ಅದನ್ನು ನಾವು ಲೇಪಿಸಿ ಅದಕ್ಕೆ ಕರೆಕ್ಟಾಗಿ ಇದು ಮಾಡಿ ನಂತರ ಅದನ್ನು ನೆರಳಲ್ಲಿ 1 ತಾಸು ಅದನ್ನು ಇದು ಮಾಡಿ ಕೇಸಿ ನಂತರ ನೆರಳಲ್ಲಿ 7-8 ತಾಸು ಅದು ನೆರಳಲ್ಲಿ ನೀವು ಒಣಗಿಸಿ ಅದನ್ನು ನಂತರ ಬಿತ್ತನೆ ಮಾಡಬೇಕು. ಹಾಂ, ಇಷ್ಟೆಲ್ಲ ರೈತರು ಮಾಡ್ತಾ ಇದ್ದಾರೆ ಡಾಕ್ಟ್ರೆ, ನಿಮಗೆ ಗೊತ್ತಿರ? ಮಾಡಲ್ಲ, ಯಾವ ರೈತರು ಕೂಡ ಮಾಡಲ್ಲ. ಇವತ್ತು ಏನೇನು ಇವತ್ತು ನಮ್ಮ ಕೃಷಿ ವಿಜ್ಞಾನಗಳ ಮಾರ್ಗದರ್ಶನದಂತೆ ಏನು ವೈಜ್ಞಾನಿಕ ಮಾಹಿತಿ ಇದೆ, ಈಗ ಶೇಂಗಾ ಬೆಳೆ ಯಾವ ರೀತಿ ಬೆಳಿಬೇಕು, ಶೇಂಗಾ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಹೊಲಕ್ಕೆ ಏನು ಹಾಕಬೇಕು ಮತ್ತು ಯಾವ್ಯಾವ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕು, ನಂತರ ಬೀಜೋಪಚಾರಗಳನ್ನು ಯಾವ್ಯಾವ ಜೈವಿಕ ಬೀಜೋಪಚಾರಗಳನ್ನು ನಾವು ಯಾವ ಔಷಧಿಗಳನ್ನು ಉಪಯೋಗಿಸಬೇಕು, ಯಾವ ರೀತಿ ಕೀಟಗಳನ್ನು ನಿಯಂತ್ರಣ ಮಾಡಬೇಕು, ಒಂದು ಕೀಟದ ಹೆಸರು ಕೂಡ ಇವತ್ತಿನವರೆಗೆ ರೈತರಿಗೆ ಗೊತ್ತಿಲ್ಲ, ಒಂದು ರೋಗದ ಕುರಿತು ಇವತ್ತು ರೈತರಿಗೆ ಗೊತ್ತಿಲ್ಲ. ಇವತ್ತು ಇಷ್ಟು ವರ್ಷಗಳ ಕಾಲ ಆಯಿತು, ರೈತರು ಇವತ್ತು ಕೃಷಿ ವೃತ್ತಿಯನ್ನು ಅನುಸರಿಸಿಕೊಂಡು ಬಂದು ಎಷ್ಟೋ ವರ್ಷಗಳಾಯಿತು, ಇವತ್ತಿಗೂ ಕೂಡ ಒಂದು ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿ ಇಲ್ಲ. ಆಗಿಲ್ಲ. ಒಂದು ಸಾಮಾನ್ಯ ಗೋವಿನ ಜೋಳಕ್ಕೆ ಬರತಕ್ಕಂಥ ಸೈನಿಕ ಹುಳಕ ಪ್ರತಿ ವರ್ಷ ಬರ್ತದೆ. ಅದಕ್ಕೆ ನಿವಾರಣೆಗೆ ಯಾವ ಔಷಧಿ ಹೊಡಿಬೇಕಂತ ಇನ್ನುವರೆಗೂ ಯಾರಿಗೂ ಗೊತ್ತಿಲ್ಲ. ಸ್ವಂತಿಕೆಯಿಂದ ಯಾರು ಮಾಡ್ತಾ ಇಲ್ಲ. ಬಂದು ಕೇಳಿ ಪಡ್ಕೊಂಡು ಮಾಹಿತಿಯನ್ನು ಪಡ್ಕೊಂಡು ಇವತ್ತು ಹೊಲದಲ್ಲಿ ಅಂಥ ಹುಳುಗಳನ್ನು ನಿಯಂತ್ರಣ ಮಾಡುವುದಕ್ಕೆ ರೈತರು ಮುಂದಾಗ್ಬಿಡ್ತಾರ. ಆ ಕಾರಣಕ್ಕಾಗಿ ರೈತರಲ್ಲಿ ಒಂದು ವಿನಂತಿ, ಮನುಷ್ಯ ನಾವು ಕಲಿಬೇಕು. ನಮಗೆ ನಾಲೆಜ್ ಇದ್ರೆ ನಮಗೆ ಪವರ್ ಇರ್ತದ. ನಾಲೆಜ್ ಇಲ್ಲಾಂದ್ರೆ ನಾವು ಪವರ್ಲೆಸ್ ಅಂತ. ನಮ್ಮ ಮನೆ ಕೂಡ ಆರ್ಥಿಕ ಪರಿಸ್ಥಿತಿ ಕೂಡ ಪವರ್ಲೆಸ್ಸೇ. ನಮ್ಗೆ ನಾಲೆಜ್ ಇತ್ತಂದ್ರೆ ನಮ್ಮ ಮನೇಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತದ. ನನಗೆ ನಾಲೆಜ್ ಇಲ್ಲಾಂದ್ರೆ ನನ್ನ ಮನೆ ಆರ್ಥಿಕ ಪರಿಸ್ಥಿತಿ ಕುಗ್ಗಿರ್ತದ. ಯಾವ ಮನೆಯಲ್ಲಿ ಶಿಕ್ಷಣ ಐತೆ? ಶಿಕ್ಷಣ ಅಂದ್ರೆ ತಿಳ್ಕೊಳ್ಳೋದು. ನೀನು ಓದಕ್ ಬಂದಿಲ್ಲ, ಬರೆಯಕ್ ಬಂದಿಲ್ಲ, ಬೇಡವಲ್ಲ. ತಿಳ್ಕೊಂಡು ಕೇಸಿ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಬರೆಯಕ್ ಬಂದವ್ರ ಜೊತೆಗೆ ಬರೆಸ್ಕೊಂಡು ನೆಕ್ಸ್ಟ್ ವರ್ಷ ಅದನ್ನೇ ಅನುಸರಿಸೋದು ಇರ್ತದಲ್ಲ, ಅದನ್ನು ತಿಳ್ಕೊಂಡು ಹೊಲದಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅದನ್ನು ಅಳವಡಿಸೋದು. ಮುಖ್ಯವಾಗಿ ಈಗ ಶೇಂಗಾ ಬಿತ್ತನೆಯ ಬೇಸಾಯ ಕ್ರಮಕ್ಕೆ ಬರೋದಾದರೆ ಇದರಲ್ಲೂ ಅಂತರ ಇರಬೇಕಾ? ಹೇಗೆ ಅಂತರ ಏನು? ಇಲ್ಲಿ ಕೂಡ ಒಂದು 25-30 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ, ಬೀಜದಿಂದ ಬೀಜಕ್ಕೆ ಕೂಡ ಇವುದು 10 ಸೆಂಟಿಮೀಟರ್ನಷ್ಟು, 10-15 ಸೆಂಟಿಮೀಟರು. ಒಂದು ವೇಳೆ ಬಿತ್ತನೆ ಅದರ ಅತ್ತಿತ್ತರ ಊರ್ಬೇಕಂತಂದರೆ 60 ಸೆಂಟಿಮೀಟರ್ ಸಾಲಿನಿಂದ, 90 ಸೆಂಟಿಮೀಟರು ಸಾಲಿನಿಂದ ಸಾಲಿಗೆ, ಮತ್ತು ಬೀಜದಿಂದ ಬೀಜಕ್ಕೆ ಒಂದು 20 ಸೆಂಟಿಮೀಟರ್ನಷ್ಟು ಇಟ್ಕೊಂಡ್ರೆ ಸಾಕು. ಅದು ಅಂತರ ಬೆಳೆಗಳನ್ನು ಏನೇನು ಬೆಳಿಬೋದು? ಅಂತರ ಬೆಳೆಗಳಲ್ಲಿ ಇವತ್ತು ತೋಟಗಾರಿಕೆಗೆ ಸಂಬಂಧಪಟ್ಟಿರತಕ್ಕಂಥ ಬೆಳೆಗಳು, ಈಗ ಆಲ್ಮೋಸ್ಟ್ ನೀವು ಮ್ಯಾಂಗೋ ನೋಡ್ತಿರ್ಬೇಕು. ಮ್ಯಾಂಗೋಗಳು ಭಾಳ ಶೇಂಗಾದ ಜೊತೆ ಮ್ಯಾಂಗೋ ಏನು ಕ್ಷೇತ್ರಗಳಲ್ಲಿ ಶೇಂಗಾನ ಬೆಳಿಬೋದು ನಾವು. ಮತ್ತು ನಂತರ ಬೇರೆ ಬೇರೆ ಈಗ ಯಾವುದು ಪೇರ್ಲಗು, ಪಪ್ಪಾಯ, ದನ್ನು ಇಂಥವು ಏನು ಚಿಕ್ಕು ಅಂಥವೆಲ್ಲ ಅಂತರ ಜಾಸ್ತಿ ಇದ್ದಾಗ ನಾವು ಶೇಂಗಾ ಬೆಳೆಯನ್ನು ನಾವು ಬೆಳಕೋಬೋದು. ಬಟ್ ಇಲ್ಲಿ ಶೇಂಗಾ ಬೆಳೆಯಲ್ಲಿ ಅಂತರ ಏನು ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಖಾಲಿ ಶೇಂಗಾ ಬೆಳೆಯಲ್ಲಿ. ಸೊ ಹಾಗಾಗಿ ಇವತ್ತು ಇಲ್ಲಿ ಶೇಂಗಾ ಎದಕ್ಕೆ ಇವತ್ತು ಅದು ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ಇವತ್ತು ಅಂತಂದರೆ, ರೈತರು ಇವತ್ತು ಯಾರು ಇದನ್ನು ಸರಿಯಾಗಿ ವೈಜ್ಞಾನಿಕ ಮಾಹಿತಿಯನ್ನು ಯಾರು ಸರಿಯಾಗಿ ಅನುಸರಿಸ್ತಾ ಇಲ್ಲ, ಅವುಗಳನ್ನು ಅನುಸರಿಸಿಕೊಂಡು ಹೋದರೆ ರೈತರಿಗೆ ಲಾಭ ಆಗ್ತದೆ ಅನ್ನೋದು. ಶೇಂಗಾ ಬೇಸಾಯದಲ್ಲಿ ಕಳೆ ನಿರ್ವಹಣೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ? ಕಳೆ ಹೆಚ್ಚು ಬರ್ತದೆ ನಿರ್ವಹಣೆ? ಕಳೆ ನಿರ್ವಹಣೆ ಅಂತಂದರೆ ಇವತ್ತು ಶೇಂಗಾ ಬೆಳೆಯಲ್ಲಿ ಪ್ರಮುಖವಾಗಿ ಮೊಟ್ಟ ಮೊದಲಿಗೆ 15 ದಿನಕ್ಕೊಮ್ಮೆ, 15 ದಿನದಿಂದ 30 ದಿನಕ್ಕೆ, 30 ದಿನದಿಂದ 40 ದಿನಕ್ಕೆ ನಾವು ಅಂತರ ಬೇಸಾಯವನ್ನು ಎಡೆಗುಂಟೆಯನ್ನು ಹೊಡಿಬೇಕು, ಕೈಗೊಳ್ಳಬೇಕು. ಎಡೆಗುಂಟೆ ಕೈಗೊಂಡಿಲ್ಲ ಅಂತಂದರೆ ನಮಗೆ ಏನು ಈ ಹರ್ಬಿಸೈಡ್ ವಿ ಡಿ ಸೈಡ್ಗಳು ಇರತಕ್ಕಂಥವು ಬಿತ್ತಿದ ದಿನ ಬಿತ್ತಿದ ಮರುದಿನ 1.2 ಲೀಟರ್ನನ್ನು ನಾವು ಅಲೋಕ್ಲೋರೆ ಅನ್ನತಕ್ಕಂಥ ಒಂದು ಹರ್ಬಿಸೈಡ್ ವಿ ಡಿ ಸೈಡನ್ನು ತೆಗೆದುಕೊಂಡು ನಾವು 1 ಎಕರೆಗೆ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ತೇವಾಂಶ ಇರತಕ್ಕಂಥ ಭೂಮಿಯಲ್ಲಿ ನಾವು ನೆಲಕ್ಕೆ ಸಿಂಪಡಣೆ ಮಾಡಿದರೆ ನಾವು ಆ ಕಳೆಗಳನ್ನು ಆದಷ್ಟು ನಾವು ಕಡಿಮೆ ಮಾಡ್ಕೋಬೋದು. ಶೇಂಗಕ್ಕೆ ಯಾವ ರೀತಿಯ ರೋಗಗಳು ಕೀಟಗಳು ಬರ್ತದೆ, ಅವುಗಳ ನಿರ್ವಹಣೆ ಹೇಗೆ ಮಾಡಬೇಕು ಡಾಕ್ಟ್ರೆ? ಕೀಟಗಳು ಅಂತಂದಾಗ ಯಾರು ರೈತರು ಇವತ್ತು ನಾನು ಈಗಾಗಲೇ ಹೇಳಿದ್ದೀನಿ, ರೈತರು ಯಾರು ಯಾವ ಕೀಟ ಬರ್ತದಂತ ಒಂದು ಕೀಟದ ಹೆಸರು ಕೂಡ ರೈತರಿಗೆ ಗೊತ್ತಿಲ್ಲ, ಒಂದು ರೋಗದ ಹೆಸರು ಕೂಡ ರೈತರಿಗೆ ಗೊತ್ತಿಲ್ಲ. ಈ ಶೇಂಗಾ ಬೆಳೆಯಲ್ಲಿ ಕೀಟಗಳಂತಂದಾಗ ನಾವು ಮೊಟ್ಟ ಮೊದಲನೇ ಕೀಟ ನಾವು ಯಾವುದು ನೋಡ್ತೀವಿ ಅಂದರೆ ಇಲ್ಲಿ ಥ್ರಿಪ್ಸ್ ಅಂತ ನೋಡ್ತೀವಿ. ಥ್ರಿಪ್ಸನ್ನು ನಾವು ಇದು ರಸ ಇರುವ ಕೀಟ, ರಸ ಈ ರೀತಿ ಅಂದರೆ ಎಲೆಯನ್ನು ರಸ ಇರುತ್ತೆ ಅಂದರೆ ಎಲೆ ಮುದುಡ್ತದೆ. ಇದರ ನಿಯಂತ್ರಣಕ್ಕಾಗಿ ನಾವು ಕೀಟನಾಶಕಗಳನ್ನು ಶಿಫಾರಸು ಮಾಡಿರ್ತಕ್ಕಂಥ ಕೀಟನಾಶಕಗಳನ್ನು ನಾವು ಉಪಯೋಗಿಸ್ಬೇಕು. ಇದರಲ್ಲಿ ನಾನು ಇಮಿಡೋಕ್ಲೋಪ್ರಿಡ್ ಆಗಿರ್ಬೋದು, ಪಿಪ್ರೋನಿಲ್ ಆಗಿರ್ಬೋದು, ಡೈಮಿಥೋಟ್ ಆಗಿರ್ಬೋದು, ಎಸಿಫೇಟ್ ಅನ್ನತಕ್ಕಂಥದ್ದಾಗಿರ್ಬೋದು, ಇವುಗಳನ್ನು ನಾವು ಸಿಂಪಡಣೆ ಮಾಡಿದರೆ ನಾವು ಯಾವುದು ಈ ಥ್ರಿಪ್ಸ್ ಅನ್ನತಕ್ಕಂಥದ್ದನ್ನು ಮತ್ತು ಜಿಗಿಹುಳು ಅನ್ನತಕ್ಕಂಥದ್ದನ್ನು ನಾವು ನಿಯಂತ್ರಿಸಬಹುದು. ನಂತರ ಜಿಗಿಹುಳ ಥ್ರಿಪ್ಸು ಆಯಿತು, ಇನ್ನು ಸುರುಳಿ ಪೂಚಿ ಅನ್ನತಕ್ಕಂಥದ್ದು ಭಾಳ ಅತಿ ಹೆಚ್ಚಾಗಿ ಬರ್ತದೆ. ಸುರುಳಿ ಪೂಚಿ ಅನ್ನತಕ್ಕಂಥದ್ದು ಎಲೆ ಒಂಥರ ಮಡಿಸಿರ್ತದೆ, ಈ ಥರ ಸುತ್ತಿರ್ತದೆ, ಈ ಥರ ಹಿಂಗೆ ಎಲೆಯನ್ನು ತೆಗೆದು ನೋಡಿದ್ರೆ ಜೇಡಿ ಕಟ್ಟಿರ್ತದ, ಅದರೊಳಗೆ ಹುಳ ಇರ್ತದ. ಓಹೋ, ಆ ಹುಳ ಇಲ್ಲಿ ಭಾಳ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅದು ಶೇಂಗಾ ಬೆಳೆಯನ್ನು ಹಾನಿ ಮಾಡ್ತದೆ. ಅದು ಬರುವುದಕ್ಕಿಂತ ಮುಂಚಿತವಾಗಿ ನಾವು ಏನು ಮುಖ್ಯವಾಗಿ ಪ್ರೊಫಿನಫಾಸ್ ಅನ್ನತಕ್ಕಂಥ ಒಂದು ಕ್ರಿಮಿನಾಶಕವನ್ನು ಕೀಟನಾಶಕವನ್ನು ಪ್ರೊಫಿನಫಾಸ್ 50 EC ನಾವು 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಈ ಸುರುಳಿ ಪೂಚಿ ಅನ್ನತಕ್ಕಂಥ ಹುಳವನ್ನು ಕೂಡ ನಾವು ನಿಯಂತ್ರಣ ಮಾಡ್ಬೋದು. ಇನ್ನು ನಾನು ಈಗಾಗಲೇ ಮೊದಲು ಹೇಳಿದ್ದೀನಿ, ಗೊಣ್ಣೆ ಹುಳು ಅನ್ನತಕ್ಕಂಥದ್ದು ಶೇಂಗಾದಲ್ಲಿ ಬರ್ತದೆ. ಈ ಗೊಣ್ಣೆ ಹುಳಕ್ಕೆ 1 kg ಬೀಜಕ್ಕೆ ನಾವು 10-12 chlorpyrifos ನಾವು ಆ ಬೀಜಕ್ಕೆ ಸರಿಯಾಗಿ ಲೇಪಿಸಿ ಬಿತ್ತನೆ ಮಾಡುವುದರಿಂದ ಗೊಣ್ಣೆ ಹುಳವನ್ನು ನಿಯಂತ್ರಣ ಮಾಡ್ಬೋದು. ಗೊಣ್ಣೆ ಹುಳ ಇದು ಗೊಣ್ಣೆ ಹುಳದ್ದು. ಇನ್ನು ನೆಕ್ಸ್ಟು ಕೆಂಪು ಕಂಬಳಿ ಹುಳ ಅಂತ ಬರ್ತದೆ. ಕೆಂಪು ಕಂಬಳಿ ಹುಳ ಇದು ಎಲೆಯನ್ನು ಪೂರ ಎಲೆ ಧೇಟನ್ನು ಪೂರ ತಿಂದುಬಿಟ್ಟು ನಾಶ ಮಾಡ್ತದೆ. ಈ ಕೆಂಪು ಕಂಬಳಿಗಳನ್ನು ನಿಯಂತ್ರಣ ಮಾಡಬೇಕಂದ್ರೆ ನಾವು ಇದಕ್ಕೆ ನಾವು ಲ್ಯಾಂಬಡೋಸೆಲಿತ್ರನಾಗಿರ್ಬೋದು, ಇಂಡಾಕ್ಸಿಕಾರ್ಬ್ ಆಗಿರ್ಬೋದು, ಇನ್ನು ಸ್ಪೈನೋಸೆರಾಡ್ ಆಗಿರ್ಬೋದು, ಕ್ಲೋರೋನ್ಟ್ರಿಂಗ್ಲಿಪ್ರೋಲ್ ಆಗಿರ್ಬೋದು, ಇಂಥ ಔಷಧಿಗಳನ್ನು ನಾವು ಕೈಗೊಂಡಾಗ ಈ ಒಂದು ಕೀಟವನ್ನು ನಾವು ನಿಯಂತ್ರಣಕ್ಕೆ ತರ್ಬೋದು. ಇವು ಏನು ಶೇಂಗಾ ಬೆಳೆಯಲ್ಲಿ ಬರತಕ್ಕಂಥ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿರ್ವಹಣೆ. ಶೇಂಗಾ ಬೆಳೆಗಾರರಿಗೆ ಮಾರುಕಟ್ಟೆ ಒಂದು ಕೆಲವೊಮ್ಮೆ ಸವಾಲಾಗಿಬಿಡ್ತದೆ. ಎಲ್ಲಿ ಸೂಕ್ತ ನಮ್ಮ ಈಗ ನಿಮ್ಮ ವ್ಯಾಪ್ತಿಯ ಒಳಗಡೆಗೆ ಮಾರುಕಟ್ಟೆ ಹೇಗಿದೆ, ಅದು ಖರೀದಿ ವ್ಯವಸ್ಥೆ ಹೇಗಿದೆ? ಖರೀದಿ ವ್ಯವಸ್ಥೆ ರೈತರೆಲ್ಲರೂ ಇವತ್ತು ಸೀದಾ ಮಾರುಕಟ್ಟೆಗೆ ತರುವಂಥ ವ್ಯವಸ್ಥೆ ಇದೆ. ಡೈರೆಕ್ಟು ಈಗ ಯಾರು ಬೇರೆ ಬೇರೆ ಲಿಂಕ್ಗಳು, ಬೆಂಗಳೂರಂಥ ಮಾರ್ಕೆಟ್ಗಳು, ದೊಡ್ಡ ದೊಡ್ಡ ಮಾರ್ಕೆಟ್ಗಳು, ಯಾವ ರೈತರು ಕೂಡ ಅಲ್ಲಿ ಹೋಗಿ ಮಾರೋದಿಲ್ಲ. ನಾವು ಹೆಚ್ಚಾಗಿ ಅಂಥದ್ದು ನೋಡ್ಬೇಕಂದ್ರೆ ನಾವು ಹಣ್ಣಿನ ಬೆಳೆಗಳಲ್ಲಿ ನಾವು ಕಾಣ್ತೇವೆ. ಪೊಮೊಗ್ರೆನೇಟ್ ಅಂತವು, ಪೊಮೊಗ್ರೆನೇಟ್ ಬೆಳೀತಕ್ಕಂಥ ಬೆಳೆಗಾರರು ಇವತ್ತು ಬೆಂಗಳೂರಿಗೆ ಸೀದಾ ಹೋಗ್ತಾರೆ, ತಾವೇ ಪುಣೆಗೆ ಸೀದಾ ತಾವೇ ಹೋಗ್ತಾರೆ, ಬಾಂಬೆಗೆ ಸೀದಾ ತಾವೇ ಹೋಗ್ತಾರೆ. ಹೋಗಿ ಮಾರಾಟ ಮಾಡಿ ಗಾಡಿಯೊಳಗೆ ಕೂತ್ಕೊಂಡು ತಾವೇ ಮಾರಾಟ ಮಾಡಿಕೊಂಡು ಬರ್ತಕ್ಕಂಥ ನಿದರ್ಶನಗಳು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲೇ ಒಂದು ಬಂಡಿ ಕ್ರಾಸ್ನಲ್ಲಿ ಒಬ್ಬರು ಉಮೇಶ್ ಎತ್ತಿನ ಮನೆ ಅಂತ ಒಬ್ಬ ರೈತ, ಅವರು ಟೀಚರ್ ಬೇಸಿಕಲಿ, ಒಬ್ಬರ ಹೊಲವನ್ನು ಮಾಡಿಬಿಟ್ಟು ಅದ್ರ ಜೊತೆಗೆ ಸಮಯ ಸಿಕ್ಕಾಗ ಹೊಲ ಮಾಡಿ 10 ಎಕರೆ ಹೊಲ ಇವತ್ತು ದಾಳಿಂಬೆ ಒಂದು 4-5 ಎಕರೆಯಲ್ಲಿ ಹಾಕಿ ಸೀದಾ ಅವರು ವೈಜ್ಞಾನಿಕ ಮಾಹಿತಿ ಪೂರ ತಿಳ್ಕೊಂಡು ಅದು ಬೆಳೀತಾ ಇದ್ದಾರೆ ಮತ್ತು ಲಾಭವನ್ನು ಪಡಿತಾ ಇದ್ದಾರೆ. ಕೃಷಿ ಅದು ಯಾವತ್ತು ಲಾಭದಾಯಕ ಅತ್ಯಂತ ಲಾಭ ಕೊಡ್ತಕ್ಕಂಥ ವೃತ್ತಿ ಅಂದ್ರೆ ಕೃಷಿ ವೃತ್ತಿ ಅಂತ ಹೇಳ್ತಾರೆ ಅವ್ರ ಬಾಯಿಂದನೇ. ಹಾಗಾಗಿ ಇವತ್ತು ರೈತರು ಮಾರ್ಕೆಟ್ ಬಗ್ಗೆ ಯಾರು ತಿಳ್ಕೊಂಗಿಲ್ಲ. ಈ ಮಾರ್ಕೆಟ್ ಉದಾಹರಣೆಗೆ ಈ ಲೋಕಲ್ ಮಾರ್ಕೆಟ್, ಲೋಕಲ್ ಮಾರುಕಟ್ಟೆಗೆ ಬಂದು ನಾವು ಈ APMC ಆಗಿರ್ಬೋದು, ಲೋಕಲ್ ಇಂಥ ತಾಲೂಕು ಲೆವೆಲಲ್ಲಿರ್ತಕ್ಕಂಥ ಮಾರ್ಕೆಟ್ಗಳಿಗೆ ಬಂದು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಕಾಣ್ತೇವೆ. ಓಹೋ, ಬಹಳ ಮುಖ್ಯವಾಗಿ ನಮ್ಮ ಭಾಗದ ರೈತರಿಗೆ, ಶೇಂಗಾ ಬೆಳೆಯುವಂಥ ರೈತರಿಗೆ ಯಾವ ಮುಖ್ಯ ಸೂಚನೆಗಳನ್ನು ಕೊಡಲಿಕ್ಕೆ ಬಯಸ್ತೀರಿ ಕಾರ್ಯಕ್ರಮದ ಕೊನೆಯಲ್ಲಿ, ಅದೊಂದು ಸ್ವಲ್ಪ ಹೇಳಿ. ಮುಖ್ಯವಾಗಿ ಶೇಂಗಾ ಬೆಳೆಯ ಬೆಳೆಗಾರರು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಪ್ರಮುಖ ಕ್ರಮಗಳು ಏನಂತಂದರೆ, ಮೊಟ್ಟ ಮೊದಲನೇ ಕ್ರಮ ತಳಿಯ ಆಯ್ಕೆ ಒಂದು, ಎರಡನೆಯದ್ದು ಶೇಂಗಕ್ಕೆ ಬರತಕ್ಕಂಥ ರೋಗಗಳು ಕೀಟಗಳು, ಆ ಕೀಟಗಳಿಗೆ ಯಾವ ಕೀಟನಾಶಕಗಳನ್ನು ಶಿಫಾರಸು ಮಾಡಿದ್ದಾರೆ ಅದರಂತೆ ಆ ಶಿಫಾರಸಿನ ಪ್ರಕಾರ ಕೀಟನಾಶಕಗಳನ್ನು ಉಪಯೋಗ ಮಾಡ್ಕೋಬೇಕು. ನಂತರ ಶೇಂಗಕ್ಕೆ ಬರತಕ್ಕಂಥ ಪ್ರಮುಖ ರೋಗಗಳು, ಆ ರೋಗಗಳಿಗೆ ತಕ್ಕಂತೆ ಯಾವ ಶಿಫಾರಸು ಆಗಿದೆ ಕೀಟನಾಶಕಗಳು, ಆ ಕೀಟನಾಶಕಗಳನ್ನೇ ನಾವು ಶಿಫಾರಸು ಅಲ್ಲಿ ನಾವು ಕ್ಷೇತ್ರಗಳಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ತದನಂತರದಲ್ಲಿ ಮುಖ್ಯವಾಗಿ ಹೂ ಆಡುವ ಸಮಯದಲ್ಲಿ ನಾವು ಶೇಕಡ ಒಂದರಷ್ಟು ಅಂತಂದರೆ 10 ml ಅಥವಾ 10 ಗ್ರಾಮಿನಷ್ಟು ಪೊಟ್ಯಾಷನ್ನು ನಾವು ಸಿಂಪಡಣೆ ಮಾಡಬೇಕು. ಯಾಕಂದರೆ ಶೇಂಗನಲ್ಲಿ ಬರತಕ್ಕಂಥ ಅಂಚಿನ ಕೆಂಪಾಗುವಿಕೆ ನಾವು ಪೊಟ್ಯಾಷ್ ಸಿಂಪಡಣೆ ಮಾಡುವುದರಿಂದ ನಾವು ನಿಯಂತ್ರಣ ಮಾಡಬಹುದು. ಮತ್ತು ಇದರ ಜೊತೆಗೆ ಮುಖ್ಯವಾಗಿ ಇಂಪಾರ್ಟೆಂಟು ಈ 94 ಅಂತ ಕರಿತೀವಿ, 94 ಸಿಂಪಡಣೆ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ನಮಗೆ ಅದರ ಅಭಿವೃದ್ಧಿ ಜಾಸ್ತಿ ಆಗ್ತದೆ, ಕಾಳು ಚೆನ್ನಾಗಿ ಕಟ್ತದೆ ಮತ್ತು ಇಳುವರಿ ಚೆನ್ನಾಗಿ ಬರ್ತದೆ ಅನ್ನತಕ್ಕಂಥದ್ದು ಮಾಹಿತಿ ಇಲ್ಲಿ ನಾವು ನೋಡ್ತೀವಿ. ಇನ್ನು ಇಲ್ಲಿ ಇಳುವರಿ ನಾವು ನೋಡುವುದಾದರೆ ಇಲ್ಲಿ ಇಳುವರಿ ನಾನು ಈಗಾಗಲೇ ಹೇಳಿದ್ದೀನಿ, ಟ್ಯಾಗ್ TAG 24 10-12 ಕ್ವಿಂಟಲ್ಸ್ ಪರ್ ಎಕರ್, ಮತ್ತು TGLPS ಇದು 1 ಎಕರೆಗೆ 12-14 ಕ್ವಿಂಟಲು, KRG 1 ಇದು 12-14 ಕ್ವಿಂಟಲು, GPBD 4 GPBD 5 ಮತ್ತು ಜನ G252 ಅಂತ ಇರ್ತದೆ ಅವೆಲ್ಲವೂ ತಳಿಗಳು ಇವತ್ತು ಸರ್ವೇ ಸಾಮಾನ್ಯ ಎಷ್ಟು 12-14 ಮ್ಯಾಕ್ಸಿಮಮ್ ಇಳುವರಿ ಕೊಡ್ತಕ್ಕಂಥ ತಳಿಗಳು. ಇನ್ನು ಲೆಪಾಕ್ಷಿ ಕದರಿ ಲೆಪಾಕ್ಷಿಗೆ ಬಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇಳುವರಿ ಕೊಡ್ತದೆ. ಮತ್ತು ಕದರಿ ಲೆಪಾಕ್ಷಿ ಇಲ್ಲೆಲ್ಲ ಜನಗಳಿಗೆ ಗೊತ್ತಿದೆ, ಅತಿ ಹೆಚ್ಚು ಬೀಜಗಳನ್ನು ತರಿಸ್ಕೊಂಡು ಕೃಷಿ ಸಂಶೋಧನಾ ಕೇಂದ್ರ ಕದರಿಯಿಂದ ತರಿಸ್ಕೊಂಡು ಬಿಟ್ಟು ಜನಗಳಿಗೆ ಕೊಪ್ಪಳ ಜಿಲ್ಲೆಯಲ್ಲೆಲ್ಲ ಬಿತ್ತನೆ ಮಾಡಿದರೆ ಅದರಿಂದ ಇಳುವರಿ ಚೆನ್ನಾಗಿ ತೆಗೆದುಕೊಂಡಿದ್ದಾರೆ. ಇದು ಶೇಂಗಾ ಬೆಳೆಯಲ್ಲಿ ಬರತಕ್ಕಂಥ ಸುಧಾರಿತ ಬೇಸಾಯ ಕ್ರಮಗಳು. ಒಳ್ಳೆಯದು ನಾಗೇಶ್ ಸರ್ ಅವರೇ, ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಶೇಂಗಾ ಬೆಳೆ ಬೇಸಾಯದ ಸುಧಾರಿತ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ಹಾಗೆ ನಮ್ಮ ರೈತರು ಏನಾದರೂ ಸಂಶಯಗಳಿದ್ದರೆ, ಪ್ರಶ್ನೆಗಳಿದ್ದರೆ ತಮ್ಮನ್ನು ಸಂಪರ್ಕಿಸಬಹುದಾದರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೇಳುಗರಿಗೆ ಕೊಡಿ. ನನ್ನ ದೂರವಾಣಿ ಸಂಖ್ಯೆ 8-9-7-1-8-1-4-9-4-0 ಮತ್ತೊಮ್ಮೆ ಹೇಳ್ತೇನೆ, 8-9-7-1-8-1-4-9-4-0 ಕೇಳುಗರೆ, ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ನಾಗೇಶ್ ಅವರನ್ನು ನೀವು ಸಂಪರ್ಕಿಸಬಹುದು. ಅವರಿಂದ ಅಗತ್ಯ ಮಾಹಿತಿಯನ್ನು, ಸಲಹೆ ಮಾರ್ಗದರ್ಶನಗಳನ್ನು ತಾವು ಯಾವಾಗ ಬೇಕಾದರೂ ಪಡೆದುಕೊಳ್ಬಹುದು. ಅವರ ದೂರವಾಣಿ ಸಂಖ್ಯೆಗಳನ್ನು ಬಳಸಿಕೊಂಡು ಮತ್ತೊಮ್ಮೆ ನಾನು ಅವರ ದೂರವಾಣಿ ಸಂಖ್ಯೆಯನ್ನು ಹೇಳ್ತೇನೆ,

ಬಯಲಲಿ ಚಲಿ ಸುರಿವುದು ತಕ್ಕುತೆವರು ಎಲ್ಲ ಮುಚ್ಚಿ ಬಯಲ ಹೊಟ್ಟೆ ಬಿರಿವುದು ಬೆಟ್ಟದಲ್ಲಿ ಕಾಳಜಿ ಮಾಡಲು, ಅವಳ ಆರೋಗ್ಯದ ಕಾಳಜಿ ಮಾಡಲು, ಸಮಯದಿ ಸಿಗಲು ಸರಿ ಮಾಹಿತಿ. ರೈತ ಬಾಂಧವರೇ, ಇನ್ನು ಸಮಯ ಮುಗಿತಾ ಬಂತು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣಂತೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.